ಭಾರತವು G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯವು ಸ್ಟೇ ಸೇಫ್ ಆನ್ಲೈನ್ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸಾಮಾಜಿಕ ಜಾಲತಾಣಗಳ ವ್ಯಾಪಕ ಬಳಕೆ ಹಾಗೂ ತ್ವರಿತವಾಗಿ ಡಿಜಿಟಲ್ ವ್ಯವಹಾರಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸುರಕ್ಷತೆಯಿಂದ ಇರುವಂತೆ ಎಚ್ಚರಿಸುವುದು ಈ ಸ್ಟೇ ಸೇಫ್ ಆನ್ಲೈನ್ ಅಭಿಯಾನದ ಉದ್ದೇಶ. ಇದರ ಅಂಗವಾಗಿ ರಾಷ್ಟ್ರಮಟ್ಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಇನ್ಫೋಗ್ರಾಫಿಕ್ಸ್, ಕಾರ್ಟೂನ್ ಕಥೆಗಳು, ರಸಪ್ರಶ್ನೆ, ಶಾರ್ಟ್ ವಿಡಿಯೋಗಳು, ಭಿತ್ತಿಚಿತ್ರಗಳು ಹಾಗೂ ಕಿರು ಮಾಹಿತಿಯ ಮೂಲಕ ಸ್ಪರ್ಧೆಗಳನ್ನು ನಡೆಸಿ ಸಾರ್ವಜನಿಕರಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅರಿವು ಮೂಡಿಸುವುದು ಅಭಿಯಾನದ ಉದ್ದೇಶ. ಸಮಯ 6 ಗಂಟೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ರೈತರಾದ ಬಸಲಿಂಗಪ್ಪ ಮತ್ತು ಶಿವಲೀಲಾ ಅವರ ಕೃಷಿ ಮತ್ತು ರೊಟ್ಟಿ ಮಾರಾಟದ ಅನುಭವಗಳನ್ನು ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಸಲಿಂಗಪ್ಪ ಸಾವುಕಾರ್ ಕ್ಯಾದಿಗ್ಗೆರ ಅಂಥೇಳಿ, ಇವರು ಮೂಲತಃ ರೈತರು, ಇತ್ತೀಚೆಗೆ ಮಾನ್ವಿಯಲ್ಲಿ ರೊಟ್ಟಿ ಮಾಡ್ತಕ್ಕಂಥ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸಾಕಷ್ಟು ಮಂದಿಗೆ, ಅಂದರೆ ಸುಮಾರು 80 ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟು ರೊಟ್ಟಿಯನ್ನು ಮಾಡಿಸ್ತಾ, ರೊಟ್ಟಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದನ್ನು ಮಾರತಕ್ಕಂಥ ವ್ಯವಸ್ಥೆಯಲ್ಲಿ ಬಸಲಿಂಗಪ್ಪ ಸಾವುಕಾರ್ ಅವರು ತೊಡಗಿದ್ದಾರೆ. ಮೂಲತಃ ಕ್ಯಾದಿಗಿರಲ್ಲಿ ಭೂಮಿ ಇದೆ, ಹಲವಾರು ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಕ್ಕಲುತನ ಮಾಡ್ತಾಯಿದ್ರು ಮತ್ತು ಈ ಒಂದು ಒಕ್ಕಲುತನದಿಂದ ರೊಟ್ಟಿ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸಿಗೆ ಅಥವಾ ವ್ಯಾಪಾರಕ್ಕೆ ಯಾಕೆ ಬಂದರು ಅಂತಕ್ಕಂಥ ವಿಚಾರ ಹಂಚ್ಕೋತಿದ್ದಾರೆ. ಬಸಲಿಂಗಪ್ಪ ಅವರು ಹೇಳಿ, ನಿಮ್ಮ ಮೂಲತಃ ನಿಮ್ಮ ಮನೆತನದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಿ. ಯಾವ ರೀತಿ ಇತ್ತು ಕೃಷಿ, ಯಾವ ರೀತಿ ಭೂಮಿ ಅಂಥದ್ದಿದೆ ನಿಮ್ಮದು, ಏನು ಮಾಡ್ತಿದ್ರಿ, ಯಾವಾಗ ಹೆಂಗೆ ನಿಮ್ಮದು ಒಕ್ಕಲುತನ ಮನೆತನ ಇತ್ತು ಮೊದಲೆಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವು ಮೂಲತಃ ರೈತರ್ರಿ. ನಾವು ಒಂದು 10-20 ವರ್ಷ ಭೂಮಿ ಕೆಲಸನೇ ಮಾಡಿದ್ರು ರೈತರು ನಾವು. ಆಮೇಲೆ ಇಲ್ಲಿಗೆ ನಾವು ಮಾನವಿ ಬಂದು 20-30 ವರ್ಷ ಆಯಿತು. ಇಲ್ಲಿಗೆ ಬಂದು ಬಂದಮೇಲೆ ನಾವು ಹಿಂಗೆ ಕೆಲವೊಬ್ರು ಹೇಳಿದರು ಮಾಹಿತಿ ರೊಟ್ಟಿ ಬಗ್ಗೆ, ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಹಂಗೆ ಹಿಂಗೆ ಅಂಥೇಳಿ. ಅದರಿಂದ ನಾವು ಅದರಿಂದ ಒಳ್ಳೇದಾಯ್ತು ಬಿಡ್ರಿ. ನಾವು ರೊಟ್ಟಿ ಮಾಡಿದ್ರೆ ರೊಟ್ಟಿಯಿಂದನೇ ನಾವು ಸ್ವಲ್ಪ ಉದ್ಧಾರ ಆದಂಗೆ, ಎಲ್ಲ ಪ್ರತಿಯೊಂದು ಮಕ್ಕಳಿಗೆ ಒಂದು ಮದುವೆ ಗಿದುವೆ ಎಲ್ಲ ಅದರಿಂದನೇ ನಾವು ಮಾಡಿದ್ದು, ರೊಟ್ಟಿಯಿಂದನೇ ನಾವೆಲ್ಲ ಇದಾಗಿದ್ದು. ಕ್ಯಾದಿಗೇರದಲ್ಲಿ ಭೂಮಿ ಎಷ್ಟೈತಿ? 8 ಎಕರೆ ಅದ್ರ ನಮ್ದು. ಏನು ಒಣ ಬೇಸಾಯ, ನೀರಾವರಿ? ಒಣ ಬೇಸಾಯ ರೀ, ಒಣ ಬೇಸಾಯ ನೀರಾವರಿ. ಹೇಗೆ ಮತ್ತೆ ಭೂಮಿಯನ್ನ ಹೇಗೆ ಮಾಡ್ತಾ ಇದ್ರಲ್ಲ? ನಾವು ಮಾಡಿಲ್ರಿ, ಈಗ ಸದ್ಯ ನಮ್ಮ ತಮ್ಮನವ್ರು, ಮೊದಲು ನಾವು ಮಾಡಿವಿ, ಈಗ ನಮ್ಮ ತಮ್ಮನವರೆಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ ರೀ. ಹೇಗೆ ಕ್ಯಾದಿಗೇರಿ ಭೂಮಿ ಒಳ್ಳೆ ಭೂಮಿನ ಅಥವಾ ಏನಷ್ಟ ಸಮಾನ ಪ್ರಮಾಣದಲ್ಲಿ ಇರ್ತಕ್ಕಂಥ ಫಲವತ್ತಾದ ಭೂಮಿನ ಹೇಗೆ? ಭೂಮಿನ ಚೆನ್ನಾಗಿದೆ ರೀ, ಆದ್ರೆ ನೀರಾವರಿ ಇಲ್ಲ. ನೀರಿದ್ರೆ ಕೆರೆ ನೀರು ಆಧಾರಿತ, ಕೆರೆ ಮಳೆ ಬಂದರೆ ಕೆರೆ ತುಂಬಬೇಕು, ಕೆರೆ ತುಂಬಿದ್ರೆ ಕೆರೆ ನೀರು ಆಧಾರಿತ, ಕೆರೆ ನೀರಿಗೆ ಮಾತ್ರ ನಾವು ಬೆಳೆಯೋದು ಭತ್ತ, ಶೇಂಗಾ, ಜೋಳ, ಸಜ್ಜೆ. ಅದು ಬಿಟ್ರೆ ಮತ್ತೆ ಹತ್ತಿ ಹಾಕ್ತಾರೆ ಕೆಲವು ಕಡೆ, ನಾವಂತ ಹತ್ತಿ ಬೆಳೆಯಲ್ರಿ, ಶೇಂಗಾ ನಮ್ಗೆ ಜಾಸ್ತಿ. ಈಗ ನೋಡಿ, ನೀವು ಕ್ಯಾದಿಗೇರಿಂದ ಮಾನವಿಗೆ ಬಂದು ರೊಟ್ಟಿ ಒಂದು ಉದ್ದಿಮೆಯನ್ನು, ರೊಟ್ಟಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೀರಿ. ಇದಕ್ಕೆ ಮೂಲತಃ ನಿಮಗೆ ಪ್ರೇರಣೆ ಕೊಟ್ಟವ್ರು ಯಾರು? ಯಾಕೆ ಈ ರೊಟ್ಟಿ ಮಾಡ್ರಿ ನೀವು, ಇದು ಚಲೋ ಇರ್ತದೆ ನಿಮ್ಗೆ ಅಂತ ಹೇಳಿ ಪ್ರೇರಣೆ ಕೊಟ್ಟವ್ರು ಯಾರು ನಿಮ್ಗೆ ಹೇಳಿದವರು? ನಮಗೆ ಫಸ್ಟ್ ನಮ್ಮ ತಂಗಿ ರೀ, ಅಂದ್ರೆ ನಮ್ಮ ಚಿಗಪ್ಪನ ಮಗಳು ಶಿವರಾಣ ಸಾವುಕಾರ ಅಂತೇಳಿ ಆತ ಮಗಳು ಆಯಮ್ಮ ಫಸ್ಟ್ ಮಾಡ್ತಿರ್ಲಿ, ನಾವು ಅವ್ರ ಮನೆಗೆ ಹೋಗ್ತಿದ್ವಿ ಅವಾಗ ಮಾತಾಡ್ಸಕ್ಕ ಹಂಗೆ ಹಿಂಗೆ ಅಂತೇಳಿ ಯುಗಕ್ಷೇಮ ವಿಚಾರ ಮಾಡಕ್ಕಂತೇಳಿ ಅವ್ರ ಮನೆಗೆ ಹೋದಾಗ ಆಯಮ್ಮ ಹೇಳಿದ್ಲು ನಮ್ಗೆ, ನೀವು ರೊಟ್ಟಿ ಮಾಡ್ರಿ, ರೊಟ್ಟಿನ ಚಲೋ ಆದ ಬಿಸಿನೆಸ್ ಹಿಂಗೆ ಉಳಿತದ ಹಂಗೆ ಹಿಂಗೆ ಅಂತೇಳಿ ಆಯಮ್ಮನೇ ಕಡ್ಲಿದ್ದಾನೆ. ನಾವು ನಮ್ಮನೆ ಆಧಾರಿಗೆ ಬಂದಿರಲಿಲ್ಲ, ನಮ್ಮ ರೊಟ್ಟಿ ಬಿಸಿನೆಸ್ಸೇ ಗೊತ್ತಿರಲಿಲ್ಲ ಮೊದಲು ಗೊತ್ತಿರಲಿಲ್ಲ. ಈಗ ಮಾನವಿಯಲ್ಲಿ ತಾವು ರೊಟ್ಟಿ ಒಂದು ಮಾಡಿ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? ನಾವು ಸುಮಾರು 25 ವರ್ಷ ಆಯ್ತು ರೀ. 25 ವರ್ಷದಿಂದ ರೊಟ್ಟಿ ಉದ್ದಿಮೆ ಪ್ರಾರಂಭ ಆಗಿದೆ. ಹ್ಞೂ, 20 ವರ್ಷ ಆಗಿರ್ಬೋದು ಅನಿಸ್ತು ನನಗೆ, ಅಷ್ಟು ನಾವು ನಿಖರವಾಗಿ ಹೇಳಕ್ಕಾಗಲ್ಲ. 20 ವರ್ಷ ಅಂತ ಆಗಿದೆ ರೀ ರೊಟ್ಟಿದು. ಏನು ಅನಿಸ್ತದೆ 25 ವರ್ಷದ ರೊಟ್ಟಿ ಮಾಡ್ತಕ್ಕಂಥ ಒಂದು ಉದ್ದಿಮೆ ಅಂದ್ರೆ ಅನುಭವ ನಿಮ್ಮದು, ಒಂದು ಬಿಸ್ನೆಸ್ ರೊಟ್ಟಿ ಮಾಡಿ ಮಾರ್ತಕ್ಕಂಥ ಒಂದು ವ್ಯಾಪಾರ, ಹೇಗೆ ಅನಿಸ್ತದೆ ನಿಮ್ಮ ಅವಾಗಿಂದ ವ್ಯಾಪಾರ ಈಗಿಂದ ನೋಡಿದ್ರೆ ಏನು ಅನಿಸ್ತದೆ ನಿಮ್ಗೆ? ಆಗಿನ ಕಾಲನೇ ಒಳ್ಳೇದು ಅನಿಸ್ತದೆ ರೀ. ಈಗ ಸಿಕ್ಕಾಪಟ್ಟೆ ಬೀಸದಂತಲೇ ಒಂದು ಸೇರಿ ಬೀಸ್ರಿ 8 ರೂಪಾಯಿ ರೀ ಜೋಳಕ್ಕಾಗಲಿ ಏನೋ ಪ್ರತಿಯೊಂದು ಬೀಸಕ್ಕೆ. ಆಮೇಲೆ ಜೋಳ 3,200-4,200 ರೂಪಾಯಿ ಒಂದು ಕ್ವಿಂಟಲ್ ಜೋಳ. ಪ್ರತಿಯೊಂದು ಹೆಣ್ಮಕ್ಳಿಗೆ ಒಂದು ರೊಟ್ಟಿ ಮಾಡಿದ್ರೆ 1 ರೂಪಾಯಿ 50 ಪೈಸೆ, 150 ರೂಪಾಯಿಗೆ 100 ರೊಟ್ಟಿ. ಎಲ್ಲ ರೇಟ್ ಜಾಸ್ತಿ ರೀ, ಸಿಕ್ಕಾಪಟ್ಟೆ ರೇಟ್, ಅದು ಹೇಳ್ಕೊಳಕ್ಕಿಲ್ಲ. ನಾವು ಮಾಡ್ತಕ್ಕಂಥ ರೊಟ್ಟಿ ನಾವು ಮಾರಕ್ಕೆ ಹೋದ್ರೆ 3 ರೂಪಾಯಿ ಕೊಡು 2 ರೂಪಾಯಿ ಕೊಡು ಅಂತಾರೆ. ಈ ರೇಟಿಗೆ ಹೆಣ್ಮಕ್ಳು ಕೂಲಿನೇ 1 ರೂಪಾಯಿ 50 ಪೈಸೆ ಅವ್ರಿಗೆ ಕೊಟ್ಟ ಮೇಲೆ ಪ್ರತಿಯೊಂದು ಕಟ್ಟಿಗೆ ಕೂಲಿ ಎಲ್ಲ ಲೆಕ್ಕಾಕಿರಿ, ಏನು ಮಾಡಲ್ಲ. ಆದ್ರೆ ನಮ್ಗೆ ಮೊದಲಿಂದ ಒಂದು ಹೆಸರಾದಲ್ರಿ, ಈ ಜನ ಎಲ್ಲಿ ಹೋಗಲ್ರಿ, ನಮ್ಮಲ್ಲಿ ಜಾಸ್ತಿ ಹೋಯೋದು. ರೊಟ್ಟಿಗೌಡ ಅಂತೇಳಿ ಪ್ರಚಾರ ಆಗ್ಬಿಟ್ಟು ಸುತ್ತಹಳ್ಳಿಗೌಡ ಅಂತಾರೆ, ರೊಟ್ಟಿಗೌಡ ಅಂತಾರೆ. ಬಸಲಿಂಗಪ್ಪ ನಮ್ಮ ದೇವ್ರ ತರಕ್ಕೆ ಬಸಲಿಂಗಪ್ಪ, ಇಲ್ಲಿ ಮಾನವಿಯ ರೊಟ್ಟಿಗೌಡ ಅಂತಾರೆ ನಮ್ಗೆ. ರೊಟ್ಟಿಗೌಡ ಅಂದ್ಬಿಟ್ರೆ ನೀವು ಎಲ್ಲಿದ್ದಾರೆ ಕರ್ಕೊಂಬರ್ತಾರೆ ಮನೆಗೆ. ಇಲ್ಲಿ ಈಗ ಮನೆ ಓಪನಿಂಗ್ಗೆ ಅಥವಾ ಮದುವೆಗೆ, ಮದುವೆ ಸಮಾರಂಭಗಳಿಗೆ, ಮನೆ ಓಪನಿಂಗು, ಮದುವೆ ಸಮಾರಂಭ ಅಥವಾ ಈಗ ಮನೆಗೆ ತಗೊಂಡೋತಾರೆ. ಈಗಿನ ಕಾಲ ಹೆಂಗ ಅಂದರೆ ಶುಗರ್ ಪಗರ್ ಜಾಸ್ತಿ ಅದಲ್ರಿ, ಶುಗರ್ ಇದ್ದವರು ಕೂಡ ನಮ್ಮಲ್ಲಿ ಬಂದು ರೊಟ್ಟಿ ತಗೊಂಡೋಗ್ತಾರ್ರಿ. ಈಗ ನೋಡಿ, ರೊಟ್ಟಿ ಮಾಡ್ಬೇಕಾದ್ರೆ ಜೋಳ ಬೇಕು, ಜೋಳ ಎಲ್ಲ ನೀವೇ ಬೆಳಿತೀರ ಅಥವಾ ಹೊರಗಡೆ ಖರೀದಿ ಮಾಡ್ತೀರ? ಎಲ್ಲ ಖರೀದಿ ಮಾಡ್ತೀವಿ ಸರ್ ನಾವು. ಜೋಳ ಬೆಳೆದ ಜೋಳ ಆಗದಲ್ಲದು, ನಾವು ಖರೀದಿ ಮಾಡ್ತೀವಿ ಇಲ್ಲೇ APMC ಖರೀದಿ ಮಾಡ್ತೀವಿ. 3,200 ರೂಪಾಯಿ ಒಂದು ಕ್ವಿಂಟಲ್ ಜೋಳ ರೀ. ಅದಕ್ಕೆ ಮತ್ತೆ ಬರೀ ಜೋಳ ಅಂದ್ರೆ ಬರೀ ಹೈಬ್ರಿಡ್ ಜೋಳ ಅಂದ್ರೆ ಆಗಲ್ರಿ, ಅದಕ್ಕೆ ಬಿಳಿಜೋಳ ಬೇಕು ರೀ. ಅದು 80 ರೂಪಾಯಿಗೆ ಒಂದು ಸೇರು ಬಿಳಿಜೋಳ. ಆಮೇಲೆ ಅದಕ್ಕೆ ಸೊಸೈಟಿ ಅಕ್ಕಿ ಬರ್ತಲ್ರಿ, ಅಕ್ಕಿ ಮಿಕ್ಸ್ ಮಾಡ್ತಾರೆ ಸ್ವಲ್ಪ, ಇಲ್ಲದ್ರೆ ಜಿಗಿ ಬರೋದಲ್ಲ ಹಿಟ್ಟು. ಅಲ್ಲ, ಹನ್ನೆರಡು ಕಿರಿಕಿರಿ ಅವ್ರಿ, ಏನೋ ಒಟ್ಟು ಒಂದು ನಮೂನಿ, ಅದರಿಂದ ಉಪಜೀವನ ನಡೀತು ನಮ್ಮದು. ಅದಕ್ಕೆ ಎಷ್ಟು ಏನು ಹಾಕಿರಿ, ಯಾವ ಥರ ಆಗ್ತಾರೆ ರೊಟ್ಟಿ ಅಂತೇಳಿ ನಮ್ಗೆ ಮಾಹಿತಿ ಈಗ 30 ವರ್ಷದಿಂದ ಗೊತ್ತದ, ಅನುಭವ ಆಗಿದ್ರೆ ಅಷ್ಟೇ, ಮತ್ತೇನಿಲ್ಲ. ಆದರೆ ಅದರಿಂದ ಏನು ಲಾಸ್ ಅಲ್ಲ ಬಿಡ್ರಿ ನಮ್ಗೆ. ಹೇಗೆ ರೊಟ್ಟಿ ಅಂತಂದ್ರೆ ನೀವು ಪ್ರತಿನಿತ್ಯ ಎಷ್ಟು ಜನಕ್ಕೆ ರೊಟ್ಟಿ ಮಾಡ್ತಾರೆ, ಹೇಗೆ ಮಾಡ್ತೀರಿ? ಗ್ಯಾಸ್ ಮೇಲೆ ಮಾಡ್ತಿರೋ, ಕಟ್ಟಿಗೆ ಒಲೆ ಮೇಲೆ ಮಾಡ್ತಿರೋ, ಹೇಗೆ ಮಾಡ್ತೀರಿ? ಕಟ್ಟಿಗೆ ಮಾಡ್ತೀರಿ, ಕಟ್ಟಿಗೆ ಒಲೆನೆ ನಾವು ಮೇನ್. ಗ್ಯಾಸ್ ಅಂದ್ರೆ ಸಿಕ್ಕಾಪಟ್ಟೆ ಇದು ಬೇಕ್ರಿ, ಅದಕ್ಕೆ ಗ್ಯಾಸಿಗೆ ದುಡ್ಡು ಬೇಕು. ಆಮೇಲೆ ಗ್ಯಾಸ್ ಹೆಣ್ಮಕ್ಳಿಗೆ ಹೇಳಕ್ಕಾಗಲ್ರಿ, ಬೆಂಕಿ ಅದು ಸಿಲಿಂಡರ್ ಗಿಲಿಂಡ್ರ್ ಸ್ಟಾರ್ಟ್ ಮಾಡೋದಾಗಲ್ಲ ಗೊತ್ತಾಗಲ್ಲ ಹೆಣ್ಮಕ್ಳಿಗೆ, ಕಟ್ಟಿಗೆ ಒಲೆನೆ ಮೇನ್. ಆಮೇಲೆ ಕಟ್ಟಿಗೆ ಒಲೆಗೆ ಸುಟ್ಟಂಗೆ ಗ್ಯಾಸಿನ ಒಲೆಗೆ ಅಷ್ಟು ಇದಾಗಲ್ಲ ರೊಟ್ಟಿ. ಅವು ಅವು ಮನೆಯವ್ರಿಗೆ ಮಾಡೋರಿಗೆ ಮಾತ್ರ ಗ್ಯಾಸಿನ ಒಲೆ ರೀ. ಈಗ ಕಟ್ಟಿಗೆ ಒಲೆಗೆ ಬಂದಷ್ಟು ಇದು ಬರಂಗಿಲ್ಲ ರೀ. ಈಗ ಹೆಣ್ಮಕ್ಳು ನೋಡ್ರಿ, ಕಟ್ಟಿಗೆ ಒಲೆ ಮಾಡ್ಬೇಕಾದ್ರೆ ರೊಟ್ಟಿ ಮಾಡಕ್ಕೆ ಅಲ್ಲಿ ಅಂತಾರೆ, ಏ ಕಟ್ಟಿಗೆ ಒಲೆ ಮೇಲೆ ಯಾರು ಮಾಡ್ತಾರಪ್ಪ, ಸೆಕೆ ಹಾಕತ್ತ ಕುಂದ್ರದ್ದು ಬೇಡ ಅಂತೇಳಿ ಯಾರು ರೊಟ್ಟಿ ಮಾಡಕ್ ಬರಲ್ಲ, ನೀವು ಹೇಗೆ ಮಾಡ್ತಾರೆ ಮತ್ತೆ? ಎಲ್ಲ ರೂಢಿ ಬಿದ್ದು ಬಿಟ್ಟಾರ ರೀ, 20 ವರ್ಷದಿಂದ ಅದೇ ಕೆಲಸ ಅಲ್ರಿ ಅವ್ರಿಗೆ, ಅವರೇ ಮಾಡ್ತಾರ ಎಂತ ಅವರೇ ಬರ್ತಾರೆ. ಹ್ಞೂ, ಅವರೇ ಅವ್ರಿಗೊಂದು ಏನು ನಮ್ದು ಒಂಥರ ಇದು ಬಿಸಿನೆಸ್, ಬರೋರು ಬರೋರೇ, ಹೋಗೋರು ಹೋಗೋರೆ, ಬೇಸರ ಬಂದ್ರೆ ಬರ್ತಾ ಬಿಟ್ಟಿರ್ತಾರ. ಕೆಲವೊಬ್ರು ಹೊಟ್ಟೆ ಪಾಡ ಅಂತ ಇದಲ್ರಿ, ನಮ್ದಂತ ಯಾವಾಗಲೂ ಇದ್ದಂಗೆ ಕೆಲಸ, ಅಮಾವಾಸ್ಯ ಮಾಡೋದಿಲ್ಲ, ಒಂದು ಹುಣ್ಣಿಮೆ ದಿವಸ ಮಾಡೋದಿಲ್ಲ, 2 ದಿವಸ ತಿಂಗಳಲ್ಲಿ ರಜೆ. ಅಂದ್ರೆ ವರ್ಷದಲ್ಲಿ 2 ದಿನ ಹುಣ್ಣಿಮೆ ಅಮಾವಾಸ್ಯ ದಿವಸಗಳನ್ನ ಬಿಟ್ಟರೆ ಉಳಿದ ದಿವಸ ರೊಟ್ಟಿ ಮಾಡ್ತಾರೆ. ಕಂಟಿನ್ಯೂ ಇದ್ದಂಗೆ ರೊಟ್ಟಿ ಆರ್ಡರ್ ಇರ್ತಾವೆ ನಮ್ಗೆ, ಲಗ್ನದ ಆರ್ಡರ್ಗಳು, ಮನೆ ಓಪನಿಂಗು, ಅವು ಇವು ಅಂತೇಳಿ ಯಾವ ಇದ್ದೇ ಇರ್ತಾವ್ರಿ ರೊಟ್ಟಿಗಳು. ಇಷ್ಟೆಲ್ಲ ಇದೆಲ್ಲ ಮತ್ತೆ ಹಳ್ಳಿಗಳಿಗೆ ಕೊಡ್ತೀನಿ ರೀ, ಬಾಲ್ಟಿಗಿ, ಆಮೇಲೆ ಬ್ಯಾಗ್ವಾಟ, ಮುಸ್ಟೂರು, ಅಕ್ಕಪಕ್ಕದ ಹಳ್ಳಿಗಳು, ಕೊಟ್ಟನಕಲ್ಲು, ಒಂದು 4-5 ಹಳ್ಳಿಗಳಿಗೆ ಕೊಡ್ತೀನಿ ಸುತ್ತಮುತ್ತ ಹಳ್ಳಿಗಳಿಗೆ. ಹೇಗೆ ರೊಟ್ಟಿಯನ್ನ ನೀವು ಜೋಳ ಎಲ್ಲ ಖರೀದಿ ಮಾಡಿ ಕ್ವಿಂಟಲ್ ಗಂಟೆ ಮಾಡ್ತಾರೆ, ಹಿಟ್ಟು ಗಿಟ್ಟು ಎಲ್ಲ ಒಮ್ಮೆ ಗಿರಣಿ ಹಾಕಿ ಸಿಟ್ಟು ಬಿಡ್ತೀರ? ಹಾ, ದಿವಸ ಒಂದು 40-50 ಸೇರ್ 50 ಸೇರ್ ಇಟ್ಟು ಬೀಸ್ತೀರಿ ನಾವು. ಹ್ಞೂ, ಡೇಲಿ ರೀ. ಈಗ ಒಂದಿನ ಬೀಸಲಂದ್ರೆ ಬಿಟ್ಟುಬಿಟ್ರೆ ಅದು ಜಿಗಿ ಬರಂಗಿಲ್ಲ ರೊಟ್ಟಿ, ಡೇಲಿ ಡೇಲಿ ಆದ್ರೆ ಚಲೋ ಬರ್ತಾವ ರೊಟ್ಟಿ. ಅವು ಈಗ ಒಂದಿನಕ್ಕೆ ಒಂದು ಕ್ವಿಂಟಲ್ ಬೀಸಿ ಇಟ್ಟುಬಿಟ್ರೆ 4 ದಿನ ಬರ್ತು ಬಿಡ್ರಿ, ಅದು ರೊಟ್ಟಿ ಬಡಿಯಕ್ಕೆ ಬರಂಗಿಲ್ಲ ರೀ, ರೊಟ್ಟಿನ ಚಂದಂಗಲ್ಲ. ಅವು ಪ್ರತಿನಿತ್ಯ ಗಿರಣಿಗೆ ಹಾಕಿಸ್ಬೇಕು, ಫ್ರೆಶ್ ಹಿಟ್ಟನ್ನ ತಂದು ಮಾಡ್ಬೇಕು. ಹಾಂ, ಫ್ರೆಶ್ ಹಿಟ್ಟು ತಂದು ಮಾಡ್ತೀವಿ ನಾವು. ಈಗ ನೋಡ್ರಿ, ಈಗ ರೊಟ್ಟಿ ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಮಷಿನ್ ಬಂದಾವೆ, ಆಮೇಲೆ ಕೈಯಿಂದ ಮಾಡ್ತಾ ಅಂದರೆ ಭಾಳ ಅಪರೂಪ. ಈಗ ಯಾರು ಕೈಯಿಂದ ಮಾಡೋದಲ್ಲ, ಮಷಿನ್ ಮೇಲೆ ರೊಟ್ಟಿ ಮಾಡಿ ಮಾರ್ತಿರ್ತಾರೆ, ಕೈಯಿಂದನ ನೀವು ಯಾಕೆ ಅದನ್ನು ಮುಂದುವರಿಸ್ಕೊಂಡಿದ್ರಿ ಕೈಯಿಂದ ಮಾಡೋದು? ಮಿಷನ್ ರೊಟ್ಟಿ ಒಂದು ಸಂದರ್ಭ ಹೇಳ್ರಿ, ಮಿಷನ್ ಇಲ್ಲೊಂದು ಮದುವೆ ಇತ್ತು, ಅದು ದೊಡ್ಡ ಗೌಡರು ಎಸ್ ಆರ್ ಪಾಟೀಲ್ ಅಂತೇಳಿ, ಅವ್ರೇನು ಶಾಸಕರಿದ್ದರು, ಅವರು ಲಗ್ನ ಮಾಡಿದ್ರು ಸೂರ್ಯ ಫಂಕ್ಷನ್ ಹಾಲಲ್ಲಿ ಮಾಡಿದ್ರು. ಅವ್ರು ಮಿಷನ್ ರೊಟ್ಟಿ ತಂದು ಹಾಕಿಬಿಟ್ರು ಬೀಗರಿಗೆ. ಬೀಗರಿಗೆ ಮಿಷನ್ ರೊಟ್ಟಿ ಏನು ಲೆಕ್ಕದ ಮೇಲೆ ಅಂತೇಳಿ ಸಸ್ತ ಅಂತ ತಿಳ್ಕೊಂಡ್ರು, ಏನೋ ಅಥವಾ ಏನೋ ಒಂದು ಲೆಕ್ಕದ ಮೇಲೆ ಮಿಷನ್ ರೊಟ್ಟಿ ಹಾಕಿಬಿಟ್ರು, ಕಿರಿಕಿರಿ ಆಗಿ ದೊಡ್ಡ ಜಗಳ ಆಗಿ ಹೋಯ್ತದ. ಆಮೇಲೆ ಇಲ್ಲೊಬ್ರು ಲಿಂಗಣ್ಣ ಅಂತೇಳಿ, ಆತನ ರೇಡಿಯೋ ಅಭಿಮಾನಿನೇ, ಆತ ಫೋನ್ ಮಾಡಿ ನನಗೆ, ಅಣ್ಣ ಮನೆಗೆ ರೊಟ್ಟಿ ಎಷ್ಟಾವ ಅಂತ. ಎದಕ್ಕಪ್ಪ ಅಂದೆ, ಹಿಂಗೆ ಇಲ್ಲಿ ಸ್ವಲ್ಪ ಕಿರಿಕಿರಿ ನೆಡೋದ, ರೊಟ್ಟಿ ಕೈ ರೊಟ್ಟಿ ಬೇಕು, ಮಿಷನ್ ರೊಟ್ಟಿ ಹಾಕಿ ಸರ ಕಿರಿಕಿರಿ ನೆಡೋದ, ನೀನು ಮನೆಗೆ ಇದ್ದಷ್ಟು ರೊಟ್ಟಿ ತಾಮನೆ, ಅದು ಎಷ್ಟನ್ನು ರೇಟ್ ಎಷ್ಟನ್ನು ಆಗೋದಕ್ಕ ಫಸ್ಟ್ ತಾಮ. ನಮ್ಮ ಮನೆಗೆ 600 700 ರೊಟ್ಟಿ ಇದ್ರು, ಅವತ್ತು ಒಯ್ದು ಕೊಟ್ಟಿವಲ್ಲಿ. ಆಮೇಲೆ ಸ್ವಲ್ಪ ಸಮಾಧಾನ ಆದ್ರು ಅವರು ಬೀಗರು, ಅವರು ಬಾಗಲಕೋಟೆ ಜಿಲ್ಲೆಯವರೇ, ಈ ಥರ ನಾವು ಮರ್ಯಾದೆ ಕಡಿಮೆ, ನಮ್ಗೆ ಈ ಥರ ರೊಟ್ಟಿ ಉಣಂಗಿಲ್ಲ ಅವು ಹಂಗೆ ಹಿಂಗೆ ಅಂತೇಳಿ. ಮತ್ತೆ ಮಿಷನ್ ರೊಟ್ಟಿ ತಿನ್ನಂಗಿಲ್ಲ ಯಾರು, ಸ್ಟ್ಯಾಂಡರ್ಡ್ ಜನ ತಿಂತಾರ ಯಾರು ತಿನ್ನಲ್ಲ ಅವು. ಈಗ ನೋಡಿ ನೀವು ಎಷ್ಟು ಮಂದಿಗೆ ಉದ್ಯೋಗ ಕೊಟ್ಟಿರಿ, ರೊಟ್ಟಿ ಮಾಡೋರು ಹೆಣ್ಮಕ್ಳು ಎಷ್ಟು ಮಂದಿ ಬರ್ತಾರೆ ದಿವಸ ಜನ ರೀ? 8 ಜನ. ಹೇಗೆ 8 ಮಂದಿ ದಿವಸ ಎಷ್ಟೆಷ್ಟು ರೊಟ್ಟಿ ಮಾಡ್ತಾರೆ, ಯಾವ ಟೈಮಿಗೆ ಬರ್ತಾರೆ, ಮತ್ತು ಪಗಾರದು ಹೆಂಗೆ ಕೆಡ್ಕೋತಾರೆ ಅವ್ರಿಗೆ? ಡೈಲಿ ಡೈಲಿ ಅವ್ರಿಗೆ ಕೂಲಿ ಡೈಲಿ 250-300 ರೂಪಾಯಿ ಡೈಲಿ ಆಗ್ತಾರೆ ಅವ್ರಿಗೆ. ಎಷ್ಟು ತಾಸು ಮಾಡ್ತಾರೆ ರೊಟ್ಟಿ ಅವರು? 4-6 ತಾಸು ಮಾಡ್ತಾರೆ. ಬೆಳಿಗ್ಗೆ ಬರ್ತಾರೆ ರೀ, ಈ ಬೇಸಿಗೆ ದಿನ ಅಂತೇಳಿ ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ ರೀ. 5 ಗಂಟೆಗೆ ಬಂದು 11 ಗಂಟೆಗೆ ಹೋಗಿಬಿಡ್ತಾರೆ ರೀ. 11 300 ರೂಪಾಯಿ ಪಗಾರ ತಗೊಂಡು ಆರಾಮ್ ಸರಿಯಾಗಿ 700 ರೊಟ್ಟಿ ಪಡೆದು ಬಿಡ್ತಾರೆ. ಒಬ್ಬ ಹೆಣ್ಮಗಳು ಮುಸ್ಲಿಂ ಸಖಿ ದೇವಲಮ್ಮ ಅಂತೇಳಿ, ಆಯಮ್ಮ ಬೆಳಿಗ್ಗೆ ಬರ್ತಿಲ್ಲ ರೀ, 4:00 ಬರ್ತಿಲ್ಲ, ಬಂದು ಮೊಂಬತ್ತಿ ಮನೆಗೆ ಲೈಟ್ ಇದ್ದಿಲ್ಲ, ಮೊಂಬತ್ತಿ ಹಚ್ಕೊಂಡು ರೊಟ್ಟಿ ಮಾಡ್ತಿಲ್ಲ ರೀ, ಮಾಡಿ 10 ಗಂಟೆಗೆ 10:00 ಹೋಗಿಬಿಡ್ತಿಲ್ಲ 700 ರೊಟ್ಟಿ ಮಾಡಿ. ಅಂದ್ರೆ ನೀವೇನು ರೊಟ್ಟಿ ಮಾಡುವಾಗ 8 ಮಂದಿ ಒಮ್ಮೆ ಬಂದು ಮಾಡ್ತಾರ, ಹಿಂದ ಮುಂದೆ ಬರ್ತಿರ್ತಾರೆ ಹೆಂಗೆಲ್ಲರು? ಅವ್ರ ಟೈಮ್ ಅಂದ್ರೆ ಮನೆ 8-9 ಗಂಟೆಗೆ ಎಲ್ಲ ಬಂದು ಬಿಡ್ತಾರೆ ರೀ, ಬೆಳಿಗ್ಗೆ 6 ಗಂಟೆ ಚಾಲು. ಅವರೇ ಬಂದು ಎಲ್ಲ ಒಲಿ ಹಚ್ಕೋಬೇಕು? ಅವ್ರೇ ಹಚ್ಕೋಬೇಕು. ಆಮೇಲೆ ಮೊದಲು ಸೀಮೆ ಹಣ್ಣು ಇತ್ತು ರೀ, ಗೌರ್ಮೆಂಟ್ ಕಡೆ ಸೀಮೆ ಹಣ್ಣು ಬರ್ತದೆ, ಒಲೆ ಹಚ್ಚಕ್ಕೇನು ತೊಂದರೆ ಇದ್ದಿಲ್ಲ. ಈ ಒಲೆ ಹಚ್ಚೋದು ಸ್ವಲ್ಪ ಕಷ್ಟ, ಅವು ಕಟ್ಟಿಗೆ ದಪ್ಪ ಇರ್ತಾವ್ರಿ, ಆ ಕಟ್ಟಿಗೆಗೆ ಒಲೆ ಹತ್ಬೇಕಂದ್ರೆ ಸ್ವಲ್ಪ ಕಷ್ಟ, ಅವಾಗ ಸ್ವಲ್ಪ ಲೇಟ್ ಆಗ್ತಾವ್ರಿಗೆ. ಅದಾದ್ಮೇಲೆ ರೊಟ್ಟಿದೇನಿಲ್ಲ ಬಿಡ್ರಿ, ಅವ್ರು ರೊಟ್ಟಿ ಹೇಗೆ 8 ಮಂದಿಗೆ ಒಲೆಗಳನ್ನ ಸಪ್ರೇಟ್ ಮಾಡಿಬಿಟ್ರೆ, 8 ಒಲೆಗಳನ್ನ ಅಥವಾ ಎಲ್ಲ ಒಂದು ಕಾಮನ್ ಒಲೆ ಅದಾವೆ ಎಲ್ಲ ಉದ್ದಕ್ಕೆ ದೊಡ್ಡ ಒಲೆಗಳು? ಇಲ್ಲ ಸಪ್ರೇಟ್ ಆಗಲ್ಲ, ಬೇರೆ ಬೇರೆ. ಬೇರೆ ಬೇರೆ ಒಲೆ ಎಲ್ಲರಿಗೆ. ಹೇಗೆ ರೊಟ್ಟಿ ಸುಡೋದು ಅಂದ್ರೆ ಬರೀ ನಿಮಗೆ ತೆವಿ ಮೇಲೆ ಹಂಚಿನ ಕೆಬ್ಬಣದ ಹಂತ ಇರುತ್ತೆ, ಅದ್ರ ಮೇಲೆ ಸುಡ್ತಾರೆ, ಆಮೇಲೆ ಬೆಂಕಿಯಲ್ಲಿ ಹಾಕ್ತಾರೆ, ಅದು ಹೇಗೆ ಮಾಡ್ತಾರೆ? ಹಂಚಿನ ಮೇಲೆ ಹಾಕ್ತಾರೆ, ಕೆಬ್ಬಣದ ಹಂಚೆ ಹಂಚಿನ ಮೇಲೆ ಸುಡೋದು. ಹೇಗೆ ದಿವಸ ಅಂದಾಜು ಎಷ್ಟು ರೊಟ್ಟಿ ಉತ್ಪಾದನೆ ಆಗುತ್ತೆ ನಿಮ್ಮಲ್ಲಿ ಪ್ರತಿನಿತ್ಯ? ಪ್ರತಿನಿತ್ಯ ಅಂದ್ರೆ 8 ಮಂದಿ ಅಂದ್ರೆ 100-150 ಅಂತ ಮಾಡ್ತಾರೆ, 1,000-1,200 ರೊಟ್ಟಿ ಆತಾವ್ರಿ. ಮತ್ತ ಪ್ರತಿನಿತ್ಯ 1,000-1,200 ರೊಟ್ಟಿ ಮಾರ್ತಾವ ನೀವು ಮಾಡಿದ್ದು? ಇನ್ನ ಕಡಿಮೆ ಆತಾವ್ರಿ. ಮತ್ತೇಗ ನೀವೆಲ್ಲ ಆರ್ಡರ್ ಬಂದಲ್ಲ ಎಷ್ಟ ನೀವೇ ಹೋಗಿ ಮಾರ್ತಿರೋ, ಅಥವಾ ನಿಮ್ಗೆ ಹೇಳ್ತಾರ ಫೋನ್ ಮಾಡಿ ನಮ್ಗೆ ಇಷ್ಟು ರೊಟ್ಟಿ ಬೇಕಂತೇಳಿ? ಹೇಗೆ ನಂಬರ್ ಅಲ್ಲಿ ಬಾಗಿಲಿಗೆ ಬರೆದು ಬಿಟ್ಟಿವ್ರಿ ನಾವು, ನಮ್ಮ ನಂಬರ್ ಅದ, ಅಕಸ್ಮಾತ್ ನಾವು ಇಲ್ಲಿ ಬಾಗಿಲು ಹಾಕಿ ಬಂದ್ರು ಕೂಡ ನಮ್ಮ ನಂಬರ್ಗೆ ಫೋನ್ ಮಾಡಿಬಿಡ್ತಾರೆ, ಈ ಥರ ರೊಟ್ಟಿ ಬೇಕಪ್ಪ, ಮನೆ ಓಪನಿಂಗ್ ಅದ ಅಥವಾ ಮದುವೆ ಅದ ಏನೋ ಒಂದು ಕಾರ್ಯಕ್ರಮಗಳಿಗೆ, ಅವರು ಫೋನ್ ಮಾಡಿದ ತಕ್ಷಣ ನಾವು ಅಂದರೆ ಅವತ್ತು ನಾಳೆಗೆ ಬೇಕಂದ್ರೆ ಆಗಲ್ಲ, ಒಂದು 3-4 ದಿವಸ ಟೈಮ್ ಒಂದು ದಿವಸ ಅಡ್ವಾನ್ಸ್ ಹೇಳಿದ್ರೆ ಜಾಸ್ತಿ ರೊಟ್ಟಿ 1,500 ಅಂದ್ರೆ ಒಂದು 3-4 ದಿವಸ ಮುಂಚೆ ಹೇಳಬೇಕು ನಮಗೆ, ಅವರು ಆದ್ರೆ ಮಾಡಿಕೊಡ್ತೀವಿ. ಎಲ್ಲ ಇವೆಲ್ಲ ಮೇಂಟೈನ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಅಂತಂದ್ರೆ ಹೇಗೆ ಅವರೇ ಬಂದು ಹೋಯ್ತಾರೆ, ನೀವು ಹೋಗಿ ಕೊಟ್ಟು ಬರ್ಬೇಕು? ನಾವು ಕೊಟ್ಟು ಬರ್ತೀರಿ, ಸ್ವಲ್ಪ ಇದ್ರೆ 700-300 ಬೇಡ, 400 ಗಾಡಿ ಮೇಲೆ ನಾನು ಬೈಕ್ ಮೇಲೆ ಹೋಯ್ತೀನಿ, ಅಕಸ್ಮಾತ್ 1,000 ಗಟ್ಟಲೆ ರೊಟ್ಟಿ ಇದ್ರೆ ಅವರೇ ಬಂದು ಹೋಯ್ತಾರೆ, ಆಟೋದಾಗ ಹಾಕೊಂಡು ಹೋಗಿ ಬಿಡ್ತಾರೆ. ಹೇಗೆ ರೊಟ್ಟಿ ಮಾ ಈಗ ರೇಟ್ಗಳನ್ನು ಮೊದಲು ಹೇಗೆ ಮಾರ್ತಾ ಇದ್ರಿ? ಈಗ ಎಲ್ಲ ಜೋಳ ಎಲ್ಲ ತುಟ್ಟಿ ಆಗಿಬಿಟ್ಟವೆ, ಲೇಬರ್ ಚಾರ್ಜ್ ಎಲ್ಲ ತುಟ್ಟಿ ಆಗ್ಯದ, ರೇಟ್ ಹೇಗೆ ಮಾರ್ತಾ ಇದ್ರಿ ಈಗೆಲ್ಲ, ಮೊದಲು ಹೇಗಿತ್ತು? ನಾವು 5 ರೂಪಾಯಿ ಕೊಡ್ತಾರೆ ರೊಟ್ಟಿ, ಮೊದಲೆಲ್ಲ ಸಸ್ತ ಕೊಟ್ಟಿಗೆ ಬಿಡ್ರು, 1.5-2 ರೂಪಾಯಿದಂಗೆ ಕೊಟ್ಟಿವಿ, 1.5 ರೂಪಾಯಿ ಕೊಟ್ಟಿವಿ. ಆಗಿನ ಕಾಲಕ್ಕೆ ರೇಟನ್ನು ಕಡಿಮೆ ಇತ್ತು, ಎಲ್ಲ ಜೋಳ ಪ್ರತಿಯೊಂದು ಅಕ್ಕಿ ಎಲ್ಲ ಕಡಿಮೆ ಇತ್ತು. ಈಗಿನ ಲೆಕ್ಕ ಆಮೇಲೆ ಈಗ ಹತ್ತಿ ಬೆಳೆಯೋಕೆ ರೈತರೆಲ್ಲ ಹತ್ತಿ ಬೆಳೆದ ಕೂಲಿ ಜಾಸ್ತಿ ಆಗಿಬಿಡ್ತು, ಹತ್ತಿ ಬಿಡ್ಸೋಕ್ಕೆಲ್ಲ ಹೋಗ್ತಾರೆ ಹೆಣ್ಮಕ್ಳು, ಆದರೆ ಸುಮ್ಮನೆ ಹೋದ್ರೆ 300 ರೂಪಾಯಿ ತರ್ತಾರೆ ಹತ್ತಿ ಬಿಡ್ಸೋಕ್ಕೆ, ಕೆಜಿ 10-12-18 ಹಿಂಗೆ. ಅಲ್ಲಿಂದ ನಮ್ಮ ರೊಟ್ಟಿ ರೇಟ್ ಕೂಡ ಜಾಸ್ತಿ ಮಾಡಿಬಿಟ್ರು ಅವರು, ಇಷ್ಟಾದ್ರೆ ಬರ್ತೀನೋ ಇಷ್ಟಾದ್ರೆ ಇಲ್ಲ ಅಂತೇಳಿ. ಅವ್ರಿಗೆ ಅಸಲಿ ಕೆಲಸ ಇರೋದೇ ಹೆಣ್ಮಕ್ಳು, ಗಂಡ್ಮಕ್ಳು ಮಾಡೋಕ್ಕಂತಿಲ್ಲ, ಹೆಣ್ಮಕ್ಳಿಂದನೇ ರೊಟ್ಟಿ, ಅವ್ರಿಗೆ ಕೇಳಿಸ್ ಕೊಡಬೇಕು. ಈಗ ನಿಮಗಂತಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಒಂದು 3-4 ಜನ ಮನೆಯವರು ಇದ್ರೆ ರೊಟ್ಟಿ ಮಾಡೋದು ಇನ್ನೂ ನಿಮ್ಗೆ ಭಾಳ ಉಳಿತಾಯ ಆಗುತ್ತೆ. ಹ್ಞೂ, ಉಳಿತಾಯ ಆಯ್ತು. ಆದ್ರೂ ಕಷ್ಟ ರೀ ಅದು, ಹಂಚು ನಾವು ಎಷ್ಟು ಹೇಳಿಕೊಂಡು ಬಿಸಿಲು ಬೆಂಕಿ ಮುಂದೆ ಕುಂದ್ರೆ ತಿನ್ನಿನ ಸೆಕೆ ಇನ್ನು ಮತ್ತು ಬಿಸಿಲು ಬೆಂಕಿ ಒಂದು ಬೆಂಕಿ ಅದ್ರ ಮೇಲೆ ಕುಂತ್ ಮಾಡ್ಬೇಕು, ದೊಡ್ಡ ಕಷ್ಟ ರೀ ಅದು, ನೋಡಕಂಡು ಚೆಂದ ಕಾಣುತ್ತೆ. ಹೇಗೆ ಅನಿಸ್ತದೆ ರೀ ಬಸಲಿಂಗಪ್ಪ ಅವರೇ, ನಿಮ್ಮ ರೊಟ್ಟಿ ಉದ್ದಿಮೆಯಿಂದ ಏನೇನು ತಾವು ಅಭಿವೃದ್ಧಿ ಆಗಿದ್ರಿ? ಇದನ್ನು 20 ವರ್ಷದಿಂದ ಉದ್ಯೋಗ ರೊಟ್ಟಿ ಮಾಡಿ ಮಾರ್ತಕ್ಕಂಥ ಉದ್ಯೋಗದಲ್ಲಿ ತೊಡಗಿದಿರಿ, ಯಾವ ರೀತಿ ಆರ್ಥಿಕವಾಗಿ ಮೇಲೆ ಬಂದಿರ್ತಾವೆ? ನಮ್ಮ ನೋಡ್ರಿ ಆರ್ಥಿಕವಾಗಿ ಅಂದ್ರೆ ನಮ್ಮ ಇಲ್ಲಿಗೆ ನಾವು ರೊಟ್ಟಿ ಉದ್ಯೋಗ ಮಾಡಿದಾಗಲಿದ್ದೆ ಇಬ್ಬರು ಹೆಣ್ಣು ಮಕ್ಕಳ ಮದುವೆ ಮಾಡೀನ್ರಿ, ಮಗನ ಮದುವೆ ಮಾಡೀನಿ. ಅದರಿಂದ ಮಾಡಿದ್ವಿ ನಾವು, ಹೊಲ ಮನೆ ಬೆಳೆದೇನಿಲ್ಲ. ಇದ್ರಾಗ ರೊಟ್ಟಿಯಿಂದಾನೆ ಎಲ್ಲ ಮಕ್ಕಳ ಮದುವೆ, ಮೂರು ಜನ ಮಕ್ಕಳ ಮದುವೆ, ಇಬ್ಬರು ಹೆಣ್ಣು ಮಕ್ಕಳ ಮದುವೆ, ಒಬ್ಬ ಮಗನ ಮದುವೆ. ಆಮೇಲೆ ಬಾಡಿ ಕಟ್ಕೊಂಡು ಎಲ್ಲ ಸಂಸಾರ ಬದುಕಿಸ್ಬೇಕಲ್ರಿ, ಸಂಸಾರ ನೋಡ್ಬೇಕು. ಎಲ್ಲ ಮೇಲಿನ ಖರ್ಚುಗಳು ಸುಮ್ಮನೆ ಅಲ್ರಿ. ಈಗ ಈಗಿನ ರೇಟಿಗೆ ಅದು ಆಗದೇ ಇಲ್ಲ. ದಿವಸ 500 ದುಡಿದ್ರೆ ಕಡಿಮೆ, 1000 ದುಡಿದ್ರೆ ಕಡಿಮೆನೆ. ಇನ್ನೂ ಯಾವ ರೀತಿ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕಂತ ಆಸೆ ಇದೆ? ರೊಟ್ಟಿ ಮಾಡ್ತಕ್ಕಂಥದ್ದನ್ನು ಇಷ್ಟೇ ಒಂದು ಇಟ್ಕೊಂಡು ಹೋಗ್ಬೇಕಂತಿದೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ಬೇಕಂತ? ಬೆಳೆಸ್ಬೇಕಂದ್ರೆ ನಮಗೆ ವಯಸ್ಸಾಯ್ತಲ್ರಿ, ಬೆಳೆಸೋಕ್ಕೇನದು? ಇಲ್ಲಿಗೆ 60-65 ವರ್ಷ ಕಷ್ಟ ನಮಗೆ. ಮುಂದೆ ಇದು ಮಾಡಬೇಕು ಅಂದರೆ, ಆಮೇಲೆ ನಮಗೂ ಸ್ವಲ್ಪ ಶುಗರ್ ಗಿಗರ್ ಇದೆ, ಇಂಥವೆಲ್ಲ ಕಷ್ಟ ಅಲ್ರಿ. ವಯಸ್ಸಾದ ಮೇಲೆ ಮಾಡಬೇಕು. ಆಮೇಲೆ ಶುಗರ್ ಎಲ್ಲ ಕಾಮನ್, ಅದ್ರ ಬಗ್ಗೆ ಏನು ತಲೆ ಕೆಡಿಸಬಾರ್ದು. ಶುಗರ್ ಏನಿರುತ್ತೆ, ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಊಟ ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ಎಲ್ಲ ತಾನ ಸರಿ ಹೋಗುತ್ತದೆ, ಏನು ಸಮಸ್ಯೆ ಅಲ್ಲ. ಸಮಸ್ಯೆ ಏನು ಇಲ್ಲ ಬಿಟ್ರಿ. ಆದ್ರೆ ಒಟ್ಟು ದೇವ್ರ ಕೃಪೆ ಅಂದ್ರೆ ಚೆನ್ನಾಗಿವೆ ನೋಡ್ರಿ. ಹ್ಞೂ, ಚೆನ್ನಾಗಿ ನೋಡ್ರಿ. ಈಗ ನೋಡಿ, ಭಾಳಷ್ಟು ಮಂದಿ ಇಲ್ಲ, ನಾವು ರೊಟ್ಟಿ ಮಾಡ್ಬೇಕು, ಇಲ್ಲ ಮಾಡ್ಬೇಕು, ಚಲೋ ಐತಿ ಹಾಗ ಹೀಗ ಅಂತಿರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ, ಚಲೋ ಅದ ಮಾಡ್ಕೊಂಡು ಹೋದ್ರೆ ಅಂತಂತೀರೋ, ಅಥವಾ ಏನು ಕಷ್ಟಗಳದಾವ ಇದ್ರಲ್ಲಿ ಅಂತೀರಿ? ಅಲ್ಲ, ಕಷ್ಟ ಆದರೆ ಕಷ್ಟಪಟ್ಟರೆ ಸುಖನಾದ, ಕಷ್ಟದಲ್ಲಿ ಸುಖನಾದ ಮಾಡಿಕೊಂಡು ಹೋದ್ರೆ ಒಳ್ಳೇದು. ಮನೆಯವ್ರು ಮಾಡಿದ್ರಂತ ಇನ್ನೂ ಒಳ್ಳೇದು. ಸ್ವಂತ ಮನೆಯವರೇ ಮಾಡ್ಬೇಕು. ಲೇಬರ್ ಹಚ್ಚಿದ್ರೆ ಅಷ್ಟಕ್ಕೆ, ಇವತ್ತು ಒಂದು 500 ರೂಪಾಯಿ ಹೋದ್ರೆ ಮನೆಯವ್ರು ಮಾಡಿದ್ರೆ 1000 ರೂಪಾಯಿ ಉಳ್ತೀವಿ ಅಂತ ಹೇಳೋದು. ಈಗ ಜೋಳದ ಜೊತೆ ಅಕ್ಕಿ ಭಾಳಷ್ಟು ಮಿಕ್ಸ್ ಮಾಡ್ತಿರ್ತಾರೆ. ಅಕ್ಕಿ ಮಾಡಿಸಿದ್ರೆ ರೊಟ್ಟಿ ರುಚಿ ಇರೋದಲ್ಲ, ಪ್ಯೂರ್ ಜೋಳದ ರೊಟ್ಟಿ ರುಚಿ ಇರೋದ ಅಂತ ಹೇಳ್ತಾರೆ. ಹಂಗಲ್ಲ, ಅಕ್ಕಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ರೊಟ್ಟಿನೇ ಆಗ್ತಾವು. ಇಲ್ಲೊಬ್ರು ಮನೆಯವ್ರು ಮಾಡ್ತಾರೆ, ಒಬ್ರು ಒಂದು 20 ಸೇರು ಅಕ್ಕಿಗೆ 1 ಸೇರು ಜೋಳ ಹಾಕ್ತಾರೆ. 20 ಸೇರು ಅಕ್ಕಿ 1 ಸೇರು ಜೋಳ, ಅದ್ರ ಜೋಳದ ರೊಟ್ಟಿ ಹೆಂಗ ಆಗ್ತಾವು? ಅಕ್ಕಿ ರೊಟ್ಟಿ ಆಗ್ತಾವೆ. ನೀವು ಎಷ್ಟು ಮಿಶ್ರಣ ಮಾಡ್ತೀರಿ? ನಮ್ದು ಹಂಗಲ್ರಿ, ನಾವು 15-20 ಸೇರಿ 1 ಸೇರು ಅಥವಾ 2 ಸೇರು ರಗಡ ಆಯ್ತು. ಅಂದ್ರೆ ಸ್ವಲ್ಪ ಕಲರ್ ಬರಲಿ, ಜಿಗಿ ಆಗಲಿ, ಜಿಗಿ ಬೇಕಲ್ರಿ ರೊಟ್ಟಿ ಮಾಡಿ. ಅಕ್ಕಿ ಅಕ್ಕಿ ಹಾಕೋದ್ರಿಂದ ಜಿಗಿ ಆಗತ್ತ? ಜಿಗಿ ಆಗ್ತವ್ರಿ. ಜೋಳ ಜಿಗಿ ಇರೋದಿಲ್ಲ ಅಷ್ಟದ? ಏನಿ, ಈಗ ಇರಂಗಿಲ್ರಿ, ಹೊಸ ಜೋಳ ಬಂದಿರ್ತಾವಲ್ರಿ, ಹೊಸ ಜೋಳ ಬಂದಾಗ ಮಾತ್ರ ಜಿಗಿ ಇರ್ತಾವು. ಹಳೆ ಜೋಳ ಜಿಗಿ ಇರಂಗಿಲ್ರಿ. ಮತ್ತೆ ಹಿಂಗೆ ಬಡದು ಹಿಂಗೆ ಹಂಚಿನಾಗ ಹಾಕೋದಕ್ಕೆ ಕತ್ತರಿಸಿ ಬಿಡ್ತಾವ ರೊಟ್ಟಿ. ಅಂದ್ರೆ ಜೋಳವನ್ನು ಒಮ್ಮೆ ಒಂದು ವರ್ಷಕ್ಕೆ ಎಷ್ಟು ಬೇಕಷ್ಟು ಖರೀದಿ ಮಾಡಿ ಇಟ್ಕೋತೀರ? ಇಲ್ರಿ, ಒಂದು 30-40 ಚೀಲ ಹಂಗೆ ತಗೊಂತೀನಿ ನಾನು. ತಗೊಂಡು ಗಿರಣಿಗೆ ಇಟ್ಟಿರ್ತೀನಿ ರೀ, ಮನೆ ಗಿಡಕ್ಕೆ ಜಾಗ ಇಲ್ಲ ಅಂತೇಳಿ ಗಿರಣಿಗೆ ಇಡ್ತೀನಿ. ಆಮೇಲೆ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಇವರು ಕಿರಿಕಿರವು ಹೆಗ್ಗಣ ಹೆಗ್ಗಣ ಅಂತೇಳಿ. ಮತ್ತೆ 10-20-30 ಚೀಲ ಹಿಂಗೆ ತೊಗೊಂಡ್ರೆ 30 ತಿಂಗಳದಾಗ 2 ತಿಂಗಳದಾಗ ಇದಾಗಿ ಬಿಡ್ತಾವ ನಮ್ದು. ವರ್ಷಗಟ್ಟಲೆ ಲೀಟ್ರ್ ಹುಳ ಆಗ್ತಾವ. 2 ದಿವಸ ನಿಮಗೆ ಜೋಳ ಎಷ್ಟು ಕೆಜಿ ಹೋಗತ್ತೆ ದಿವಸ? 40 ಸೇರು ಜೋಳ ಬೇಕ್ರಿ. 40 ಸೇರು ಒಮ್ಮೆ ಹೋಲ್ಸೇಲ್ ನ್ಯಾಗ ತಗೊಂಡ್ರೆ ನಿಮ್ಗೆ ಸ್ವಸ್ಥನೂ ಆಗತ್ತೆ ಮತ್ತೆ ಚಲೋ ನಿಮ್ಗೆ ಲಾಭನೂ ಬರ್ತದೆ. ಲಾಭ ಆಗ್ತದೆ, ಲಾಭ ಆದ್ರೆ ಬಿಡು, ಅದೇನು ಮಾಡೋದು. ಮನೆಯವ್ರು ಎಷ್ಟು ಮಂದಿ ದುಡಿತೀರಿ ರೊಟ್ಟಿ ಬಿಸ್ನೆಸ್ ಅಲ್ಲಿ? ಮನೆಯವ್ರು ಕೆಲಸ ಮಾಡಿದ್ರು? ನಮ್ಮ ಹೆಣ್ಮಕ್ಳು, ನಾನು, ನನ್ನ ಹೆಂಡತಿ, ನಾನು. ಅಲ್ಲಿ ಅಕ್ಕಿನೇ ಎಲ್ಲ ತಗೊಳ್ಳೋದು ಎಲ್ಲ. ಈಗ ನಾನು ನೆನ್ಸ್ಗಳೆಲ್ಲ ಅವ್ರಿಗೆ ಹೊರಗಡೆ ಎಲ್ಲ ಮಾರಾಟ ಮಾಡೋದು, ಅಡ್ಡಾಡಿ ಓಡಾಡೋದು ನಮ್ಮ ಕೆಲಸ. EMA ಏನದ, ಅಕ್ಕಿ ತಂತಾನು ಮಾಡ್ಕೊಂಡು ಬಿಡ್ತಾಳ್ರಿ ಮಗಳ. ಆಕಿಂದು ಆಕಿನ ತಂಟೆ ಕೋಂಗಲ್ರವ್, ಆಕಿ ಏನು ಮಾಡಿದ್ ಬಿಸ್ನೆಸ್ ಅಲ್ಲ, ರೊಕ್ಕ ಜಮ್ ಮಾಡಿದಲ್ಲ ಆಕಿಗೆ. ಆಕಿನ ಮಕ್ಕಳು ಸ್ಕೂಲ್ ಫೀಸ್ 12 ಅವಲ್ರಿ ಒಂದಲ್ಲ. ಬಸಲಿಂಗಪ್ಪ ಅವರ ಮಗಳಾದಂಥ ಶಿವಲೀಲಾ ಅವರು, ಇವರು ಸಹ ಈ ಒಂದು ರೊಟ್ಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವರಿಗೆ ನೆರವಾಗ್ತಾ ಇರ್ತಾರೆ. ಯಾವ ರೀತಿ ಅವ್ರ ತಂದೆಯೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ, ಏನೆಲ್ಲ ಕೆಲಸಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಶಿವಲೀಲಾ ಅವರು ಹಂಚ್ಕೋತಿದ್ದಾರೆ. ಶಿವಲೀಲಾ, ತಾವು ಎಷ್ಟು ಶಾಲೆ ಓದಿರಮ್ಮ? 5ನೇ ಕ್ಲಾಸ್ ಓದಿದ್ದೀನಿ ಸರ್. 5ನೇ ಕ್ಲಾಸ್ ಓದಿದ್ರೆ ಮನೆಯಲ್ಲಿ ಏನೇನು ಕೆಲಸ ಮಾಡ್ತಾ ಇರ್ತಿರ್ತಾವೆ? ನಾವು ರೊಟ್ಟಿ ಮಾಡ್ತೇವೆ ರೀ, ಅಡುಗೆ ಕೆಲಸ ಮತ್ತೇನು. 5ನೇ ಕ್ಲಾಸು ಮುಂದೆ ಶಾಲೆ ಓದ್ಲಿಕ್ಕೆ ಆಗಲಿಲ್ವ? ಅವಾಗ ಆಸಕ್ತಿ ಇರಲಿಲ್ಲ, ಮನೆಯಲ್ಲೇ ಓದಿಸ್ಲಿಲ್ವ? ಹೇಗೆ ನಿಮಗೆ? ಮನೆಯಲ್ಲೇ ಓದಿಸ್ಲಿಲ್ಲ ರೀ, ಹೆಣ್ಮಕ್ಳು ಯಾಕೆ ಓದೋಗು ಮತ್ತೆ ಜಾಸ್ತಿ ಅಂತೇಳಿ ಅಪ್ಪ ಓದಿಸ್ಲಿಲ್ಲ. ಈಗ ನೋಡಿ, ನಿಮ್ಮ ತಂದೆಯವರು 20 ವರ್ಷದಿಂದ ರೊಟ್ಟಿ ಮಾಡ್ತಕ್ಕಂಥ ಕೆಲಸ ಉದ್ದಿಮೆ, ಸಾಕಷ್ಟು 8-9 ಮಂದಿ ಹೆಣ್ಮಕ್ಳಿಗೆ ಕೆಲಸ ಕೊಡ್ತಾ ಇದ್ದಾರೆ. ಈ ಒಂದು ರೊಟ್ಟಿ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ನಲ್ಲಿ ನೀವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತಿರ್ತೀರಿ, ಏನೇನು ಕೆಲಸ ಮಾಡ್ತಿರ್ತೀರಿ ನೀವು? ನಾವು ಜೋಳ ಹಸನ್ ಮಾಡೋದು, ಸ್ವಚ್ಛ ಮಾಡೋದು, ಹೆಲ್ಪ್ ಮಾಡ್ತಿರ್ತೇವೆ ರೀ. ಈಗ ಪ್ರತಿನಿತ್ಯ ಅವ್ರು ಹೇಳ್ತಾರೆ 1,000-1,200 ರೂಪಾಯಿ ನಮಗೆ ಉಳಿತದೆ ಅಂತಕ್ಕಂಥ ವಿಚಾರ. ಜೋಳ ಖರೀದಿ ಮಾಡೋದಿರ್ಬೋದು, ಬ್ಯಾಂಕಿಗೆ ಹೋಗೋದಿರ್ಬೋದು, ಎಲ್ಲ ಕೆಲಸಗಳನ್ನ ಅವರೇ ಮಾಡ್ತಾರೆ, ಜೊತೆಗೆ ನೀವು ಕೈ ಜೋಡಿಸ್ತಿರ್ತೀರ ಅವ್ರಿಗೆ? ನಾವು ಮಾಡ್ತೀವಿ ರೀ ಸರ್. ಹಾಂ ರೀ ಸರ್, ರೊಟ್ಟಿ ಮಾಡ್ತೀವಿ ರೀ, ರೊಟ್ಟಿ ಕೊಟ್ಟು ಬರೋದು, ನಮ್ಮ ಮಗ ಎಲ್ಲ ಮಾಡ್ತಾನೆ ರೀ, ನಮ್ಮ ಮಗನು ಹೆಲ್ಪ್ ಮಾಡ್ತಾನೆ ರೀ. ಏನು ಅನಿಸ್ತದೆ ರೊಟ್ಟಿ ನೀವು ಒಳ್ಳೆ, ಯಾಕಂದ್ರೆ ತಂದೆಯವರಿಗೆ ವಯಸ್ಸಾಯ್ತು, ಆದರೆ ನೀವು ಯುವಕರು, ಇನ್ನೂ ಯಾವ ರೀತಿ ಇದನ್ನು ಬೆಳೆಸಬೇಕು, ಯಾವ ರೀತಿ ತಂದೆಗೆ ಸಹಾಯ ಮಾಡಬೇಕು, ಇನ್ನೂ ನಮ್ಮದು ಬೆಳಿಬೇಕು ಅಂತಕ್ಕಂಥ ಭಾವನೆ ಇದ್ದಾಗ ಅದಕ್ಕೆ ಯಾವ ರೀತಿ ಪೂರಕವಾಗಿ ವಿಚಾರಗಳು ಬರ್ತಿರ್ತಾವೆ ನಿಮಗೆ, ಏನು ಮಾಡ್ಬೇಕಂತೇಳಿ? ಹಾಂ, ಜಾಸ್ತಿ ಮಾಡ್ಬೇಕು ಅಂದ್ರೆ ಸ್ವಲ್ಪ. ಪ್ರತಿನಿತ್ಯ ಮನೆಯಲ್ಲಿ ಟೈಮ್ ಪಾಸ್ ಹೆಂಗೆ ಮಾಡ್ತಾರೆ ನೀವು? ಏನೇನು ಕೆಲಸಗಳು ಬರ್ತಾವೆ? ಎದ್ದ ನಂತರ ಹಿಡಿದು ಮಲಗುವವರಿಗೂ ಏನೆಲ್ಲ ಕೆಲಸ ಮಾಡ್ತಿರ್ತೀರಿ ಹೇಳಿ ಸ್ವಲ್ಪ. ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು, ನಮ್ಮ ಮಕ್ಕಳು ಒಬ್ಬ ಕಾಲೇಜ್ ಹೋಗ್ತಾಳ್ರಿ, ಅವ್ರಿಗೆ ಅಡಿಗೆ ಮಾಡೋದು, ಆಮೇಲೆ ರೊಟ್ಟಿ, ಆಮೇಲೆ ಅಪ್ಪವ್ರು ಬರ್ತಾರೆ, ಅದೊಂದು ಕೆಲಸ, ಊಟಕ್ಕೆ ಕೊಡೋದು ಮಾಡ್ತಿರ್ತೀರಿ ಸರ್. ಸಾಯಂಕಾಲ ಕೂಡ ರೊಟ್ಟಿ ಮಾಡ್ತೀವಿ ರೀ ನಾವು ಮನೇಲಿ. ಹ್ಞೂ ಸರ್. ಹೇಗೆ ಹೇಗೆ ನೋಡಿರಿ, ಬೇರೆ ಕಡೆ ಎಲ್ಲ ರೊಟ್ಟಿ 7 ರೂಪಾಯಿ ಒಂದೊಂದು ರೊಟ್ಟಿ ಮಾರ್ತಿದ್ದಾರೆ ಎಲ್ಲ ಬೇರೆ ಕಡೆ ಎಲ್ಲ ನೋಡಿದರೆ, ಆದರೆ ನೀವು 5 ರೂಪಾಯಿಗೊಂದು ರೊಟ್ಟಿ ಮಾರ್ತಾ ಇದ್ದೀರಿ, ಏನು ಅನಿಸುತ್ತೆ ನಿಮಗೆ? ಇದು ಭಾಳಷ್ಟು ಸ್ವಸ್ಥ ಅನಿಸ್ತದ ಅಥವಾ ಹೇಗೆ, ಜನ ಸ್ವಸ್ಥ ಇರೋದ್ರಿಂದ ನಿಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದೆ ಹೇಗೆ? 5 ರೂಪಾಯಿ ಅಂದರೆ ಒಯ್ಯಲ್ಲ ರೀ, 4 ರೂಪಾಯಿ ಅಂದ್ರೆ ಅಷ್ಟೇ ಕೇಳ್ತಾರೆ, 7 ರೂಪಾಯಿ ಅಂದರೆ ಜಾಸ್ತಿ ಆಯ್ತವ ಒಯ್ಯೋದಿಲ್ಲ ರೀ. ಈ ಎಲ್ಲರೂ ಮಷಿನ್ ಮೇಲೆ ರೊಟ್ಟಿ ಮಾಡ್ತಾರಲ್ಲ, ತಾವು ಒಂದು ಮಷಿನ್ ಹಾಕೋಬೋದಾಗಿತ್ತಲ್ಲ, ಯಾಕೆ ಮಷಿನ್ ರೊಟ್ಟಿ ಇಷ್ಟಪಡಲ್ಲ ರೀ? ಕೈ ರೊಟ್ಟಿ ಇಷ್ಟಪಟ್ಟು ಪಟ್ಟಷ್ಟು ಮಿಷನ್ ರೊಟ್ಟಿ ಇಷ್ಟಪಡಲ್ಲ ರೀ. ಯಾಕೆ ಮಷಿನ್ ರೊಟ್ಟಿ ಅಷ್ಟು ಬಾಯಾಗ ರುಚಿ ಅನಿಸೋದಿಲ್ಲ ಹೇಗೆ? ಅವು ತೆಳ್ಳಗಿರ್ತಾವ ರೀ, ಹಪ್ಪಳ ಇದ್ದಂಗೆ ಇರ್ತಾವ, ಅವು ಬೇಡಿಕೆ ಕಮ್ಮಿ ರೀ ಅದಕ್ಕೆ. ಈಗ ನೋಡ್ರಿ, ಕಟ್ಟಿಗೆ ಒಲೆ ಮೇಲೆ ರೊಟ್ಟಿ ಮಾಡೋದಂದ್ರೆ ಭಾಳ ಕಷ್ಟ, ಹೆಣ್ಮಕ್ಳೆಲ್ಲ ಬರ್ತಾರೆ ರೊಟ್ಟಿ ಮಾಡಲಿಕ್ಕೆ? ಹಾಂ ಬರ್ತಾರೆ, 7-8 ಜನ ಬರ್ತಾರೆ ರೀ ಸರ್. ಹಾಂ ಸರ್, ಅವ್ರು ಮಾಡ್ತಾರೆ ರೀ, ಒಂದು ಒಬ್ಬೊಬ್ಬರು 200-250 ಮಾಡ್ತಾರೆ ರೀ. ನೋಡಿ, ಈಗ ರೊಟ್ಟಿ ಅಂದ್ರೆ ಒಳ್ಳೆ ಗುಣಮಟ್ಟ ಇರಬೇಕು, ಚೆನ್ನಾಗಿ ಬೇಯಿಸಬೇಕು, ಹೊತ್ತಲಾರ್ದಂಗೆ ಇರಬೇಕು, ಕರಗಾಗಿತ್ತಂದ್ರೆ ಮಂದಿ ಇದ್ರ ಮಾಡ್ತಿರ್ತಾರೆ. ಇಲ್ಲ ಮಾಡ್ತಾರೆ, ಚಲೋ ಮಾಡ್ತಾರೆ ಎಲ್ಲ, ಹಾಂ ಚೆನ್ನಾಗಿ ಮಾಡ್ತಾರೆ. ಒಳ್ಳೇದು ಬಸಲಿಂಗಪ್ಪ ಅವರೇ, ರೊಟ್ಟಿ ಉದ್ದಿಮೆ ಮಷಿನ್ ಅನ್ನ ಇಟ್ಟು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ರೊಟ್ಟಿ ಮಷಿನ್ ರೊಟ್ಟಿಗೆ ಅಷ್ಟು ಡಿಮಾಂಡ್ ಇಲ್ಲ ಅಂತೀರ? ಹೆಂಗ್ ತಾವು ಮಷಿನ್ ರೊಟ್ಟಿ ಯಾರು ತಿನ್ನಂಗಿಲ್ಲ ಸರ್, ಬೇಗ ಮನ್ಸು ಮಾಡಿರ್ಬೇಕು, ನಾಳೆ ಅಂತಾರ ಮಿಷನ್. ಈಗ ನೋಡ್ರಿ, ಬಲ್ಟಿಗೆ ಅಂತ ಹಳ್ಳಿ ಆದಲ್ರಿ ಗ್ರಾಮ, ಅಲ್ಲಿವರೆಗೂ ಹೋಗ್ತೀನಿ ನಾನು, ಅವರ ಮಿಷನ್ ತಂದವರೆಲ್ಲ ಮಾರಿಬಿಟ್ರು. ಈ ನಮ್ಮ ರೊಟ್ಟಿ ಅಲ್ಲಿಗೆ ಹೋದ್ಮೇಲೆ ಹಂಗಲ್ಲ ಮಾಡಿಸದಲ್ಲ, ಅವ್ರ ರೊಟ್ಟಿ ತಿನ್ನೋದಿಲ್ಲ ಮಷಿನ್ ರೊಟ್ಟಿ, ಮತ್ತೆ ನೀವು ಅಲ್ಲಿ ಚಲೋ ರೊಟ್ಟಿ ಕೊಟ್ಟು ಯಾರ್ದಂತಾರೆ ಹಂಗ. ಆಮೇಲೆ ನಮ್ಮ ಲಿಂಗಾಯತ್ ಮಂದಿ ಜನ ಈಗ ರೊಟ್ಟಿಗೊಳ್ಳಪ್ಪ ರೊಟ್ಟಿ ಅಂತ ಹೇಳಿದ್ರೆ ಇದು ಮಾಡಂಗ, ಅದೇ ರೊಟ್ಟಿನೇ ಜಾಸ್ತಿ ಸೇಲ್. ಈ ನೋಡ್ರಿ, ರೊಟ್ಟಿ ಅಂದ್ರೆ ಬರೀ ಜೋಳದ ರೊಟ್ಟಿ ಅಷ್ಟೇ ಮಾಡ್ತಿರೋ, ಸಜ್ಜಿ ರೊಟ್ಟಿನ ಮಾಡ್ತಾರೆ? ರೊಟ್ಟಿ ಮಾಡ್ತಾರೆ, ಸಜ್ಜಿ ರೊಟ್ಟಿ ಮಾಡ್ತಂದ್ರೆ ಒಂದು 1-2 ದಿವಸ ಮುಂಚೆ ಹೇಳ್ಬೇಕು ರೀ, ಒಂದೇ ಸಲಕ್ಕೆ ಆಗಲ್ಲ. ಸಜ್ಜೆ ರೊಟ್ಟಿ ಲೇಬರ್ ಕೂಡ ಇದು ಮಾಡ್ತಾರೆ, ಮಾಡಕ್ಕೆ ಹಿಂದೆ ಮಾಡಿ ನೋಡ್ತಾರೆ. ಇವು 200 ರೊಟ್ಟಿ ಜೋಳದ ಆದ್ರೆ ಅವ್ರು 50-100 ಆಗ್ಬೇಕಾದ್ರೆ ಕಷ್ಟ. ಅದಕ್ಕೆ ಬೇರೆ ರೇಟ್? ಅದಕ್ಕೆ 6 ರೂಪಾಯಿ ಮಾಡೋ. ಅಲ್ಲ, ಮಾಡೋರಿಗೆ ಮಾಡೋರಿಗೆ ಇಷ್ಟ, ಅವ್ರಿಗೆ 1.75 ರೂಪಾಯಿ ನಾವು 6 ರೂಪಾಯಿ ಕೊಂಡು ಕೊಡ್ತಾರೆ. ಅವರು ಎಳ್ಳಿಗೆಳ್ಳ ಹಚ್ಚಬೇಕಲ್ಲ, ಅರಿಶಿನ ಹಾಕಂದ್ರೆ ಹಾಕ್ತಿವ್ರಿ, ಅದು ಎಲ್ಲರಿಗೆ ಹಾಕಲ್ಲ, ಕೆಲವರು ಕಾಮಣಿಗೆ ಇರ್ತಲ್ಲ ಅಂಥವ್ರಿಗೆ ನೆಡೆಲ್ಲ, ಅವರಾಗಿ ಮನೆಯವ್ರ ಅರಿಶಿನ ಹಾಕಿ ಮಾಡ್ರಪ್ಪ ಅಂದ್ರೆ ಮಾತ್ರ ಅರಿಶಿನ ಹಾಕ್ತಿವ್ರಿ ನಾವು. ಅಂದಾಜು ಒಂದು ವರ್ಷದಲ್ಲಿ ಎಷ್ಟು ಒಂದು ರೊಕ್ಕ ಹಾಕ್ತೀರಿ, ಎಷ್ಟು ರೊಕ್ಕ ತಕ್ಕೋತೀರಿ ರೊಟ್ಟಿ ಒಂದು ಬಿಸ್ನೆಸ್ ನೊಳಗೆ? ವರ್ಷದ್ದು ಗೊತ್ತಾಗಲ್ಲ ಅಂದಾಜಾಗಿ. ಅಲ್ಲ, ತಿಂಗಳ ಎಷ್ಟೆಷ್ಟು ನಿಮಗೆ ಆದಾಯ ಬರ್ತದಂತೆ ರೊಟ್ಟಿಯಿಂದ ತಿಂಗಳ? ನಮ್ಮ ತಿಂಗಳಕ್ಕಿಂತ ಮೇನ್ ಡೇಲಿ ಅಂದ್ರೆ 1,000-1,200 ಪುಳಿ ಅನಿಸ್ತೀರಿ ದಿವಸ, 1,000 ಅಥವಾ 1,200 ರೂಪಾಯಿ. ಹೇಗೆ ಮತ್ತೆ ಮುಂದೆ ಇದನ್ನ ಉದ್ದಿಮೆ ಇದನ್ನ ಮುಂದುವರಿಸಿಕೊಂಡೋಗುದಾ ಅಥವಾ ಏನು ಮತ್ತೆ ಬೇರೆ ಯಾವ ರೀತಿ ವಿಚಾರಗಳಿದಾವೆ? ಮುಂದೇನು ಮಾಡಲ್ಲ ರೀ, ಮನೆಗೆ ಇರೋದೇನ ನಮ್ಮ ಮಗ ಒಬ್ಬತ್ತ, ಅಥವಾ ಸಿರಿವಾರ ಖಾನಾವಳಿ ಮಾಡಣ ರೀ, ಅಲ್ಲಿರ್ತಾನೆ ಖಾನಾವಳಿಗೆ ನಿಮ್ಮ ರೊಟ್ಟಿನ ಹೋಗಿ ಇಲ್ಲೇ ನಮ್ಮಲ್ಲಿ ತಂಗಿರ್ತ ಬೇರೆ ಕಡೆ ತಗೊಂತಾನೆ, ಆಮೇಲೆ ಮಾಡೋರು ಲೇಬರ್ನ ಇರತ್ತಾಗ ಅಲ್ಲೇ ಮಾಡಿಸಿ ಚುಕ್ಕಿ ಸುಗಪ್ಪ ಬಿಲ್ಡಿಂಗ್ ನೋಡಿರ್ಬೋದು ರೀ ಇದರಲ್ಲಿ ದೇವದುರ್ಗ ಕ್ರಾಸ್ನಾಗ, ಆ ಬಿಲ್ಡಿಂಗ್ ಕೆಳಗೆ ಅಂಡರ್ಗ್ರೌಂಡ್ನಾಗ ಕುರುಗೋಡು ಬಸವೇಶ್ವರ ಅಂತೇಳಿ ಖಾನಾವಳಿ ನಮ್ಮ ಮಗಂದ್ರ ಅಲ್ಲಿ. ಯಾಕೆ ನೀವು ಒಂದು ಖಾನಾವಳಿ ತೆಗಿಬೋದಾಗಿತ್ತಲ್ಲ ಇಲ್ಲಿ? ಖಾನಾವಳಿಗೆ ಅಂದ್ರೆ ಖಾನಾವಳಿ ಅಷ್ಟು ಅನುಭವ ಇಲ್ಲರಿ ನಮಗೆ, ರೊಟ್ಟಿನೇ ಮೊದಲದ್ದು ಮಾಡ್ಕೊಂತ ಬಂದ್ವಲ್ಲ ರೀ, ಖಾನಾವಳಿ ಮಾಡಿರಿ ನಡೀತು ಬಿಡ್ರಿಲ್ಲ ಅಂತಲ್ಲ, ನಡೀತಾವಲ್ಲ ರೀ ಅನುಭವ ಬೇಕು ಅದಕ್ಕೆ. ಈಗ ಅದಕ್ಕೆ ಎಷ್ಟು ಖರ್ಚು ಬೇಕು, ಎಲ್ಲ ಏನು ಮಾಡಬೇಕು ಅವೆಲ್ಲ ನೋಡ್ಕೊಂಡು ಹೋಗೋರು ಬೇಕಾ? ಹೆಣ್ಮಕ್ಳು ಮೀನು ಅದಾಗ ನಮ್ಮ ಹೆಣ್ಮಕ್ಳಿಗೆ ವಯಸ್ಸಾಯ್ತು ರೀ, ಈಗ ಅವೆಲ್ಲ ಅಡಿಗೆ ಗಿಡಿಗೆ ಮಾಡ್ಬೇಕಂದ್ರೆ ಕಷ್ಟ, ಒಂದು ನಮೂನೆ ಐಟಮ್ ಅಲ್ಲರಿ, 4-5 ಐಟಮ್ ಮಾಡ್ಬೇಕದು ಅಂತ ನಾವು ಇದೇ ಸುಮ್ಮನೆ ರೊಟ್ಟಿ. ಒಳ್ಳೇದು ಬಸಲಿಂಗಪ್ಪರೇ, ನೋಡಿ ತಾವು ರೈತರಾಗಿ ರೊಟ್ಟಿ ಮಾಡ್ತಕ್ಕಂಥ ಒಂದು ಉದ್ದಿಮೆಯನ್ನು ನಡೆಸ್ಕೊಂಡ್ರಿ, 7 ಮಂದಿ ಹೆಣ್ಮಕ್ಳಿಗೆ ಕೆಲಸ ಕೊಡ್ತಾ ಇದ್ದೀರಿ, ದಿವಸಲು ಪ್ರತಿನಿತ್ಯ 1,200 ರೂಪಾಯಿ ರೊಟ್ಟಿ ಉದ್ದಿಮೆಯಿಂದ ಲಾಭ ಪಡ್ಕೋತಾ ಇದ್ದೀರಿ, ನಿಮ್ಮ ಉದ್ದಿಮೆ ಇನ್ನೂ ಹೆಚ್ಚು ರೀತಿಯಿಂದ ಬೆಳೀಲಿ. ಇನ್ನು ರೊಟ್ಟಿ ಬೇಕಾಗಿತ್ತು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆನ ಹೇಳಿ, ಯಾರಾದರೂ ರೊಟ್ಟಿ ಬೇಕು ಚಲೋ ರೊಟ್ಟಿ ಮಾಣಿ ಸುತ್ತಮುತ್ತ ಇರೋರು ಬೇಕಂತಂದಾಗ ನಿಮ್ಮ ಫೋನ್ ಸಂಖ್ಯೆನ ಕೊಡಿ ಸ್ವಲ್ಪ. 6-3-6-0-3-3-0-5-6-5 ಇನ್ನೊಮ್ಮೆ ಹೇಳಿ, 6-3-6-0-3-3-0-5-6-5 ಒಳ್ಳೇದು ಬಸಲಿಂಗಪ್ಪ ಅವರೇ, ನಿಮ್ಮ ರೊಟ್ಟಿ ಉದ್ದಿಮೆಯ ರೊಟ್ಟಿ ಒಂದು ಏನು ವ್ಯಾಪಾರ ಮಾಡ್ತಾ ಇದ್ದೀರಿ ಅದರ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾನ್ವಿ ತಾಲೂಕಿನ ರೈತರಾದ ಬಸಲಿಂಗಪ್ಪ ಮತ್ತು ಶಿವಲೀಲಾ ಅವರ ಕೃಷಿ ಮತ್ತು ರೊಟ್ಟಿ ಮಾರಾಟದ ಅನುಭವಗಳನ್ನು ಕೇಳಿದಿರಿ. ಈಗ ಪ್ರತಿ ಹನಿ ನೀರಿನಿಂದ ಅಧಿಕ ಮಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ, ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು, ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ.

ಹಾಗೆಯೇ ಗರಿಷ್ಠ 57, ಕನಿಷ್ಠ 43% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 27 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತಬಾಂಧವರಿಗೆ ತಿಳಿಸಲಾಗಿದೆ. ಇನ್ನು ಮುಂದಿನ 5 ದಿನಗಳವರೆಗೆ ಬಿತ್ತನೆಗೆ ಬೇಕಾಗುವ ತೇವಾಂಶದಷ್ಟು ಮಳೆ ಆಗುವ ಸಾಧ್ಯತೆ ಕಡಿಮೆ ಇದ್ದು ರೈತಬಾಂಧವರು ಸರಿಯಾದ ಪ್ರಮಾಣದಲ್ಲಿ ಮಳೆಯಾದ ನಂತರ ಮಾತ್ರ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬೇಕು. ಮುಂಗಾರು ಬೆಳೆಗಳಲ್ಲಿನ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ದ್ರಾವಣದಲ್ಲಿ 1 ತಾಸು ನೆನೆದು ನಂತರ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಮಳೆ ನೀರನ್ನು ಸಂರಕ್ಷಿಸಲು ಇಳಿಜಾರಿಗೆ ಅಡ್ಡಲಾಗಿ ಚೌಕುಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬಿತ್ತನೆ ಮಾಡುವಂತಹ ರೈತಬಾಂಧವರು ಗಮನಿಸಬೇಕು. ಹತ್ತಿ ಬಿತ್ತನೆಗೆ ಸೂಕ್ತವಾದ ತಳಿಗಳು ಹೀಗಿವೆ: ACH 1155, ACH 1155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 111, KCH 9292, ಲಕ್ಷ್ಮೀ ಗೋಲ್ಡ್, AXE, ಫೋರ್ಸ್ US 7067, MRC 7383 ಮತ್ತು MRC 7347 ಈ ತಳಿಗಳನ್ನು ಬಿತ್ತನೆಗೆ ಬಳಸಬಹುದು. ಇನ್ನು ಪ್ರತಿ ಎಕರೆಗೆ ಹತ್ತಿಗೆ ರಸಗೊಬ್ಬರದ ಪೂರೈಸುವ ಪ್ರಮಾಣದ ಕುರಿತು ಹೇಳೋದಾದರೆ, ರಾಸಾಯನಿಕ ಗೊಬ್ಬರ 40-20-20 ಕಿಲೋಗ್ರಾಂ ಸಾರಜನಕ ಮತ್ತು ರಂಜಕ ಪೊಟ್ಯಾಷ್ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟೆಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ಗಂಗಾವತಿ ಸೋನಾ ಮತ್ತು BPT 5204 ತಳಿಗಳನ್ನು ಬಳಸಬಹುದು. ಇನ್ನು ಸಸಿ ಮಡಿ ಮಾಡುವ ಪೂರ್ವದಲ್ಲಿ ಪ್ರತಿ ಸಸಿ ಮಡಿಗೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಪೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕು. ಇನ್ನು ನಾಟಿ ಮಾಡುವುದಕ್ಕೆ 3 ವಾರಗಳ ಮುಂಚೆ ಹೆಕ್ಟರ್ಗೆ 5-7 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ 2 ಟನ್ ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಬೇಕು. ಇನ್ನು ತೊಗರಿಯನ್ನು ಬಿತ್ತುವಂತಹ ರೈತಬಾಂಧವರು TS3R, GRG 811, BSMR 736 ಈ ತಳಿಗಳನ್ನು ಬಿತ್ತಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಹಾಗೆಯೇ ತೊಗರಿಗೆ ಪ್ರತಿ KG ಬೀಜಕ್ಕೆ 40 ಗ್ರಾಂ ರೈಸೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಕಳೆಗಳನ್ನು ನಿರ್ವಹಣೆ ಮಾಡುವುದಾದರೆ ತೊಗರಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ 1.3 ಲೀಟರ್ ಪೆಂಡಿಮಿಥಾಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪಿಡ್ 70WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಎಮ್ಮೆ, ಹಸು, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಬೇಕು. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಬಹುದು. ಮತ್ತೆ ನಾಳೆ ಭೇಟಿಯಾಗಲ್ಲ. ಅಲ್ಲಿವರೆಗೂ ನಮಸ್ಕಾರ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಾಸ್ಟರ್ ಅವರಿಂದ ದಪ್ಪಿನಾಟದ ಪದಗಳನ್ನು ಕೇಳೋಣ. ಚರಣಕ್ಕೆ ನಮಿಸಿ ನಾವು ಬೇಡುವೆವು ಪರಮನೆ ರಾಯ. ಬರಬಾರೋ